ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟೆ, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜೈರಾಬಾದ್ ತಾಲೂಕೊಳಗ ಮಳೆಯಾಗುವಂತಹ ಸಾಧ್ಯತೆಗಳು ಕೇವಲ 10%. ಬಹುತೇಕ ಎಲ್ಲ ಜಿಲ್ಲೆಗಳಲ್ಲಿ ಪ್ರಸನ್ನವಾದಂತಹ ಶುಭ್ರವಾದಂತಹ ಬಿಸಿಲಿನ ಒಣ ವಾತಾವರಣ ಇರಬಹುದಾಗ್ಯದ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿಂ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ನಿತ್ಯ ಮೇಘ ಸಂದೇಶ ಪ್ರಸಾರವಾಯಿತು. ಇನ್ನು ಮುಂದೆ ಆಲಿಸಿ ಅರವಿಂದ ಸಿ ಮಠ ಮತ್ತು ಸಂಗಡಿಗರಿಂದ ತತ್ವ ಪದಗಳು. ಏನೇನು ಪಡದಿ ಶ್ರೇಷ್ಠ ಮಾನವ, ಶ್ರೇಷ್ಠ ಮಾನವ ಜನ್ಮಕ್ಕೆ ಬಂದು ಏನೇನು ಪಡದಿ, ಇಷ್ಟಲಿಂಗ ಗುರು ಜಂಗಮ ಕೊರಿಯದೆ ಹಂಗೆ ನೀ ನಡದಿ, ತಮ್ಮ ಹಂಗೆ ನೀ ನಡದಿ ಶ್ರೇಷ್ಠ ಮಾನವ, ಶ್ರೇಷ್ಠ ಮಾನವ ಜನ್ಮಕ್ಕೆ ಬಂದು ಏನೇನು ಪಡದಿ, ಇಷ್ಟಲಿಂಗ ಗುರು ಜಂಗಮ ಕೊರಿಯದೆ ಹಂಗೆ ನೀ ನಡದಿ, ತಮ್ಮ ಹಂಗೆ ನೀ ನಡದಿ ಶ್ರೇಷ್ಠ ಮಾನವ. ತಾಯಿ ಗರ್ಭದಿಂದ ಹೊರ ಬರುವಾಗ ಕರಜೋಡಿಸಿ ಬಂದಿ, ನ್ಯಾಯ ಧರ್ಮದಿ ನಡೆಯುವ ನೆಲವ ಭಾಷೆಯ ನೀ ಮರತಿ, ಅಕ್ಕರೆಯಂತೆ ಸಕ್ಕರೆ ಗೊಂಬೆ ನೀನಾಗುತ್ತ ಬೆಳದಿ, ಅಕ್ಕರೆಯಂತೆ ಸಕ್ಕರೆ ಗೊಂಬೆ ನೀನಾಗುತ್ತ ಬೆಳದಿ, ಚಿಕ್ಕ ವಯದಿ ನೀ ಬಾಲ ಲೀಲೆಯಳು ಆಟಾಡುತ್ತ ನಡದಿ, ನೀ ಮಾಟಾಗುತ್ತ ಬೆಳದಿ ಶ್ರೇಷ್ಠ ಮಾನವ, ಶ್ರೇಷ್ಠ ಮಾನವ ಜನ್ಮಕ್ಕೆ ಬಂದು ಏನೇನು ಪಡದಿ. ಹರಿಯ ಬಂದಾಗ ಕಾಮದ ಕೊಣಾಗಿ ಉರಿದುರಿದು ಬಿದ್ದಿ, ಗುರು ಹಿರಿಯರಿಗೆ ಗೌರವ ಕೊಡದೆ ಬಾಗದೆ ನೀನಿದ್ದಿ, ಪರಮ ಪುರಾಣ ಕೇಳದೆ ಸಗಣಿಯ ಹುಳವಾಗಿ ಬಿದ್ದಿ, ಪರಮ ಪುರಾಣ ಕೇಳದೆ ಸಗಣಿಯ ಹುಳವಾಗಿ ಬಿದ್ದಿ, ವರ ಪುಣ್ಯ ಗಳಿಸದೆ ಪರಿಪಾಪದನಿ ಕುರಿಯಾಗಿ ನಡೆದಿ, ಬಳಕುರಿಯಂತೆಯಾದಿ ಶ್ರೇಷ್ಠ ಮಾನವ, ಶ್ರೇಷ್ಠ ಮಾನವ ಜನ್ಮಕ್ಕೆ ಬಂದು ಏನೇನು ಪಡದಿ. ದೊಡ್ಡವನಾದ ಮೇಲೆ ದುಡ್ಡಿನ ದೆವ್ವ ಪಡಿಸಿಕೊಂಡು ಬಿಟ್ಟಿ, ಅಡ್ಡಡ್ಡ ಕೆಲಸ ವ್ಯಾಪಾರ ಮೋಸ ಮಾಡುತ್ತ ನೀ ಕೆಟ್ಟಿ, ಬಡ್ಡಿಗೆ ಬಡ್ಡಿ ಚಕ್ರ ಬಡ್ಡಿ ಮಾಡಿ ಹಣವನ್ನು ಗಳಿಸಿಟ್ಟಿ, ಬಡ್ಡಿಗೆ ಬಡ್ಡಿ ಚಕ್ರ ಬಡ್ಡಿ ಮಾಡಿ ಹಣವನ್ನು ಗಳಿಸಿಟ್ಟಿ, ದುಡ್ಡು ನೀಯಾದಿಗೆ ದಾನ ಮಾಡಲಿಲ್ಲ ಎಂತ ಜಿನಗಟ್ಟಿ, ನೀ ಗಳಿಸಿದಿ ಪುಗುಶಟ್ಟಿ ಶ್ರೇಷ್ಠ ಮಾನವ, ಶ್ರೇಷ್ಠ ಮಾನವ ಜನ್ಮಕ್ಕೆ ಬಂದು ಏನೇನು ಪಡದಿ. ಮುದುಕನಾದ ಮೆಲ್ಲ ಬಲವೆಲ್ಲ ಹೋಯಿತು ಬಣಕಾಡುತ್ತ ನಿಲ್ತಿ ಮುದುಗು ಬಿಯಂದು ಸೊಸಿಯರು ಬೈತರ ಅಳುತ್ತ ನೀ ಕೂತಿ ಉಪವಸ ಬೀಳುತ್ತ ರೋಗ ದಿನರಳುತ್ತ ಸಿಗಿಯೊಳು ಬಿದ್ದಿ ಉಪವಸ ಬೀಳುತ್ತ ರೋಗ ದಿನರ